ಕಳಕ ಮಾಡಿದ ನಿನ್ನ ಮ್ಯಾಲೆ ಎರಡಿಲ್ಲ ಎಲ್ಲೆಲ್ಲಾಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಸುಳು ಮೈ ಜಳಕ ಮಾಡಿದ ಎಲ್ಲೆಲ್ಲಾಡಿದ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಸುಳು ಮೈ ಜಳಕ ಮಾಡಿದ ಬಹರವಣ ಕೊಳ್ಳ ಮ್ಯಾಲೆ ಬರವಣ ಕೊಳ್ಳ ಸಾಲ ಪಟ್ಟಣದ ಸವದತ್ತೆ ಎಲ್ಲೆಲ್ಲಾಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳ ಬೈ ಜಳಕ ಮಾಡಿದ ಎಲ್ಲೆಲ್ಲಾಡಿದ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳ ಬೈ ಜಳಕ ಮಾಡಿದ ಸಾಲ ಪಟ್ಟಣದ ಸವದತ್ತಿ ವನದಾಗ ಸಾವೆ ಕರಳ್ಳ ತರಿವ್ಯಾಳ ಎಲ್ಲೆಲ್ಲಾಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳ ಬೈ ಜಳಕ ಮಾಡಿದ ಎಲ್ಲೆಲ್ಲಾಡಿದ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳ ಬೈ ಜಳಕ ಮಾಡಿದ ಸಾವೆ ಕರಣ್ಣನ ತರಬೇತ ಕೇಳಾಳ ವಾಲಿಗೆ ಮುತ್ತ ಸವ ಜೋಡ ಎಲ್ಲೆಲ್ಲಾಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳ ಬೈ ಜಳಕ ಮಾಡಿದ ಎಲ್ಲೆಲ್ಲಾಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳ ಬೈ ಜಳಕ ಮಾಡಿದ ಸಾಕಾರ ಅಣ್ಣನ ತರಬೇತ ಕೇಳಾಳ ವಾಲಿಗೆ ಮುತ್ತ ಸವ ಜೋಡ ಎಲ್ಲೆಲ್ಲಾಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳ ಬಳಿ ಜಳಕ ಮಾಡಿದ ಎಲ್ಲೆಲ್ಲಾಡಿದ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳ ಬಳಿ ಜಳಕ ಮಾಡಿದ ವಾಲಿಗೆ ನೀ ಮುತ್ತ ಸವ ಜೋಡ ಮಗರಾಮ ಕಾಲಿಗೆ ಜಂಗ ಕಿರಸೂಲೆ ಎಲ್ಲೆಲ್ಲಾಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳ ಬೈ ಜಳಕ ಮಾಡಿದ ಎಲ್ಲೆಲ್ಲಾಡಿದ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳ ಬೈ ಜಳಕ ಮಾಡಿದ ಎಲ್ಲೆಲ್ಲಾಡಿದೆ ಸಣ್ಣ ಮಳಲಾಗಾಡಿದ ಮಳಲಾಗಾಡಿದ ಜೋಳ ಬೈ ಜಳಕ ಇದುವರೆಗೆ ತಿಕೋಟಾದ ಗೌರಮ್ಮ ಹಾಗೂ ಸಂಗಡಿಗರಿಂದ ಚೌಡಿಕಿ ಪದ ಕೇಳಿದ್ರೆ ಜನಪದ ಗೀತೆ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯವಾಗುತ್ತಲಿದೆ 7 ಗಂಟೆ. ಈಗ ಕಾರ್ಯಕ್ರಮ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ವಿಷಯ ರಾಷ್ಟ ನಿರ್ಮಾಣದಲ್ಲಿ ಯುವಕರ ಪಾತ್ರ ಮತ್ತು ಏಕ್ ಭಾರತ್ ಶ್ರೇಷ್ಠ ಭಾರತ್. ಭಾಗವಹಿಸುತ್ತಾರೆ ರಾಯಚೂರಿನ ಟ್ಯಾಗೋರ್ ಶಿಕ್ಷಣ ಸಂಸ್ಥೆಯ ಎಸ್ಆರ್ಕೆ ಶಿಕ್ಷಣ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ ಬೆಂಗಳೂರು ಕೇಂದ್ರದಿಂದ. ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಭಾಗವಹಿಸುತ್ತಾರೆ ಟ್ಯಾಗೋರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಎಸ್ಆರ್ಕೆ ಶಿಕ್ಷಣ ಮಹಾವಿದ್ಯಾಲಯದ ಪ್ರಶಿಕ್ಷಣಾರ್ಥಿಗಳು. ವಿಷಯ ರಾಷ್ಟ್ರ ನಿರ್ಮಾಣದಲ್ಲಿ ಯುವಕರ ಪಾತ್ರ ಹಾಗೂ